ಬಯಸಿದ್ರು, ಅವರನ್ನ ನಿಗಾ ಇಡ್ಲಿಕ್ಕೆ ಮತ್ತೆ ಬೇರೆ ವ್ಯವಸ್ಥೆ ಇದೆ. ಹೀಗೆ ಇಟ್ಟು ಎಲ್ಲೂ ಯಾವ ಹಳ್ಳಿಯಲ್ಲೂ ವೇದ ವೈಷ್ಣವ ಧರ್ಮದ ಪ್ರವಚನ ನಡೆಯುವ ಒಂದು ಹಳ್ಳಿ ಇರಬಾರದು. ಹೀಗೆ ವ್ಯವಸ್ಥೆ ಮಾಡಿ ಶುದ್ಧೇ ಭಗವತೆ ಧರ್ಮೇ ನಿರದೋ ಎಂದು ಹೀಗೆ ಅವನು ಪ್ರಾರಂಭದ ಒಂದು ವಿಷಯಕ್ಕೆ ಜ್ಞಾನವನ್ನು ಕೊಟ್ಟಿದ್ದಾರೆ. ಆಂಜನೇಯನು ಮೊದಲು ಘೋಷಣೆ ಮಾಡಿದವನು, ದಾಸೋಹಂ ಕೋಸಲೇಂದ್ರ ರಾಮಸ್ಯ ಕ್ಲಿಷ್ಟ ಬ್ರಹ್ಮಣ ಭಗವಂತನ ದಾಸ ಅಂತ ಏನು ಆಚಾರ್ಯರು ಹೇಳಿದರು. ಈ ಭಗವದ್ ದಾಸ್ಯದ ಸಿದ್ಧಾಂತವನ್ನು ಮೊದಲು ಪ್ರಪಂಚದ ಘೋಷಣೆ ಮಾಡಿದವರೇ ಆಂಜನೇಯ. ಅದು ಘೋಷಣೆ ಮಾಡಿದ್ದು ರಾಕ್ಷಸರ ಸೈನ್ಯದ ಮುಂದೆ ಹೋಗಿ ದಾಸೋಹಂ ಕೋಸಲೇಂದ್ರ ರಾಮಸ್ಯ ಕ್ಲಿಷ್ಟ ಬ್ರಹ್ಮಣ. ಹೀಗೆ ಭಗವನ್ ಮಹಿಮೆಯನ್ನ ಮೂರು ಅವತಾರ ರೂಪಗಳಲ್ಲೂ ಕೂಡ ಭಗವಂತನನ್ನು ಪ್ರಪಂಚಕ್ಕೆ ಕೊಟ್ಟವರು, ಭಗವಂತನ ಮಹಿಮೆಯ ಅರಿವನ್ನು ಪ್ರಪಂಚಕ್ಕೆ ಕೊಟ್ಟವರು ವಾಯುದೇವರು. ಮೂರು ಅವತಾರಗಳ ಮೂಲಕ ಮತ್ತು ಮೂಲ ರೂಪದಿಂದ ವಾಯುದೇವರಿಗೆ ಹೆಸರೇ ಪ್ರಾತಃ ಅಂತ. ಪ್ರಾತಃ ಅಂತ ಒಂದು ಹೆಸರಿದೆ ವಾಯುದೇವರಿಗೆ. ಪ್ರಾತಃ ಅಂದ್ರೆ ಪ್ರಾತಃ ಕಾಲ ಅಂತ ಹೇಳ್ತೇವಲ್ಲ, ಪ್ರಾತಃ ಅಂತ ಅನ್ನುವುದನ್ನು ವಾಯುದೇವರ ಹೆಸರು. ಯಾಕೆ ಪ್ರಾತಾಯಿ ಪ್ರಾತಃ ಅಂದ್ರು, ಪ್ರಾತಾಯಿ ಭಗವಂತನ ತತ್ವವನ್ನ ಪ್ರಾತಾಯಿ ವಿಸ್ತಾರಗೊಳಿಸಿದರು, ಎಲ್ಲ ಕಡೆ ಬಿತ್ತರಿಸಿದರು. ಪ್ರಾತಾಯಿ ಅಂದ್ರೆ ಬಿತ್ತರಿಸಿದರು, ಭಗವಂತನ ತತ್ವವನ್ನ ಭೂಮಿಯಲ್ಲಿ ಬಿತ್ತರಿಸಿದರು. ಅದರಿಂದ ಪ್ರಾಣದೇವರಿಗೆ ಪ್ರಾತಃ ಪ್ರಾತಾರಂಭವಾದ. ಆಮೇಲೆ ಸಾಯಂ ಅಂತ ಪ್ರಾಣದೇವರ ಹೆಸರು. ಯಾಕೆ ಸಮಾಗಾದಿ ತತ್ ಸಾಯಂ ಅಭವತ್, ಭಗವಂತನ ಜೊತೆಗೆ ಸದಾ ಸಂಗತರಾದರು. ಅದರಿಂದ ಸಾಯಂ ಹೆಸರು ಬಂತು, ಭಗವಂತನ ಮಹಿಮೆಯನ್ನ ಭೂಮಿಯಲ್ಲಿ ಬಿತ್ತರಿಸಿದರು. ಅದರಿಂದ ಪ್ರಾತಃ ಹೆಸರು ಬಂತು. ಅವರಿಗೆ ಪ್ರಾತಃ ಸಾಯಂ ಅನ್ನುವ ಹೆಸರು ಪ್ರಾಣದೇವರಿಗೆ ಸಂಬಂಧಪಟ್ಟಂತಹ ಉಪನಿಷತ್ತು. ಅದರಿಂದ ಪ್ರಾಣ ಪ್ರಾಣೇನ ಯಾತಿ, ಪ್ರಾಣ ಪ್ರಾಣಂದದ ವಾಯು. ಮೂರು ಅವತಾರಗಳ ಮೂಲಕ ಮತ್ತು ಮೂಲ ರೂಪದ ಮೂಲಕ ಪ್ರಾಣ ಭಗವಂತನನ್ನ ಅವನ ಅರಿವನ್ನ ಅವನ ಮಹಿಮೆಯ ಅರಿವನ್ನ ಪ್ರಪಂಚಕ್ಕೆ ಕೊಟ್ಟ. ಅದರಿಂದ ಮತ್ತೆ ಪ್ರಾಣಾಯ ದದಾತಿ, ಕೊನೆಗೆ ಭಗವಂತನಿಗೋಸ್ಕರ, ಭಗವಂತನಿಗೋಸ್ಕರ ಯಾಕೆ ಕೊಡ್ತಾರೆ ಪ್ರಾಣದವರಿಗೆ ಏನು ಅಗತ್ಯ? ಇವಾಗ ಮತ್ತು ಜನ ಕಥೆ ಬರುತ್ತೆ, ಬದರಿ ವೇದವ್ಯಾಸರ ದರ್ಶನಕ್ಕೆ ಹೋದವು, ಹೋಗಿ ನಾನು ವಾಪಸ್ ಹೋಗೋಲ್ಲ ಎಂದ್ರು, ಬರಲೋಗಿದ್ರು. ಆಗ ವಿಷಯದ ನಮಾಸ ವೇದ ಸ್ವಸ್ತಿ ವಸ್ತು ಬರ್ತೀನೋ ಇಲ್ಲೋ, ನಾನು ವ್ಯಾಸರೂಪ ವಜಿತಂ ದಿದೃಶು ಯಾತಿ ನಾಮದ ಸೈವ ಜನೋಯಂ ವ್ಯಾಸರೂಪ ವಜಿತಂ ಪ್ರತಿದೃಶು. ವ್ಯಾಸರನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದೇನೆ, ಬರ್ತೇನೋ ಇಲ್ಲೋ ಗೊತ್ತಿಲ್ಲ. ಅವ್ರು ಬರೆದ ಸಂದೇಶ ಅದು ಅವರಿಗೆ ಗೊತ್ತು, ಅವರಿಗೆ ಬಿಟ್ಟದ್ದು, ನಿಮಗೆ ಒಳ್ಳೇದಾಗ್ಲಿ ಅಂತ ಅವರು ಒಂದು ರೀತಿಯ ಚರ್ಮ ಸಂದೇಶ. ನಾನು ಹೇಳಿದ ಸಿದ್ಧಾಂತ ವೈಷ್ಣವ ಸಿದ್ಧಾಂತವನ್ನು ಮರಿಬೇಡಿ, ಬದ್ರಿಯಂತಹ ಕ್ಷೇತ್ರ ಇಲ್ಲ, ಗಂಗೆಯಂತಹ ತೀರ್ಥ ಇಲ್ಲ, ನಾರಾಯಣನಂತಹ ದೇವರಿಲ್ಲ, ನಾವು ಕೊಟ್ಟಿರತಕ್ಕಂತಹ ಸಿದ್ಧಾಂತಕ್ಕೆ ಸಾಕಿಯಾದ ತತ್ವಜ್ಞಾನ ಇಲ್ಲ. ಇದಿಷ್ಟು ನೆನ್ಬಿಟ್ಟುಕೊಳ್ಳಿ ಬರುತ್ತೆ ಅಂತ ಹೊರಟೋಗ್ಬಿಟ್ಟಿದ್ರು. ವ್ಯಾಸರ ಹತ್ರ ಪ್ರಾರ್ಥನೆ ಕೂಡ ಮಾಡಿದ್ರು, ನಾವು ಹೋಗಲ್ಲ ಯಾಕಂದ್ರೆ ಹೇಳಿದ್ರು ಅರ್ಥ ಆಗುದ ಜನರು ಯಾರು ಯಾರಿಗೆ ಬೇಕಾಗಿದೆ ಸುಮ್ಮನೆ ಕಂಠ ಶೋಷಣೆ ಅರ್ಥ ಆಗದ ಮಧ್ಯೆ ಬಂದು ಯಾಕೆ ಹೇಳಬೇಕು? ನಾನು ಹೋಗೋಲ್ಲ, ನಾನು ತಂಗಸಿ ಬಿಡಿ ಅಂತ ಹೇಳಿದ್ರು. ಜ್ಞಾನಿಗಳಿಗೆ ಅವ್ರಿಗೇನು ಅಗತ್ಯ ಇಲ್ಲ ನೋಡಿ, ಅವ್ರ ಸ್ವಂತಕ್ಕಾಗಿ ಏನು ಅಗತ್ಯ ಇಲ್ಲ. ಅಂದ್ರೆ ವ್ಯಾಸರು ಏನು ಹೇಳಿದ್ರು ಅದೆಲ್ಲ ಆಗೋಲ್ಲ. ಯಾರಿಗೂ ಅರ್ಥ ಆಗದಿದ್ರು ಒಬ್ಬರಿಬ್ಬರಾದ್ರೂ ಅರ್ಥ ಆಗ್ಬಿಟ್ಟಿರ್ತಾರೆ, ಅವರಿಗೂ ಸುಲಭ. ಕೆಲವರಿಗಾದ್ರೂ ಅರ್ಥ ಆಗುತ್ತಲ್ಲ, ಆ ಕೆಲವರಿಗೋಸ್ಕರ ಇಡೀ ಎಲ್ಲರಿಗೋಸ್ಕರ ಯಾವತ್ತೂ ಯಾವುದೂ ನಡೆಯೋದಿಲ್ಲ. ಸ್ವತಃ ಭಗವಂತನೇ ಬಂದು ಗೀತೆಯನ್ನು ಹೇಳಿದ್ರು, ಎಲ್ಲರಿಗೂ ಅರ್ಥ ಆಗಲಿಲ್ಲ, ಯಾರಿಗೂ ಅರ್ಥ ಆಗದ ಅವರಿಗೆ ಮಾತ್ರವೇ ಆಗು. ಅದರಿಂದ ಎಲ್ಲರಿಗೋಸ್ಕರ ಅಲ್ಲ, ಕೆಲವರಿಗೋಸ್ಕರವೇ ನಿರ್ಬೋಗಬೇಕು. ಮತ್ತೆ ಮರಳಿ ಬಂದರು ಆಚಾರ್ಯರು, ಗ್ರಂಥಗಳ ರಚನೆ ಮಾಡಿದ್ರು. ಅದು ಮುಂಚೆ ಅವ್ರ ಗ್ರಂಥ ರಚನೆ ಇದ್ರೆ ಅದಕ್ಕಿಂತ ಮೊದಲು ಒಂದೇ ಗ್ರಂಥ ರಚನೆ ಮಾಡಿದ್ದವರು ಗೀತಾಭಿಷ್ಯ. ಆಮೇಲೆ ಎಲ್ಲಾ ಗ್ರಂಥಗಳನ್ನು ಇಷ್ಟು ವ್ಯಾಸರ ಅಪ್ಪಣೆ ಪಡೆದ ಮೇಲೆ ರಚನೆ ಮಾಡ್ತಾರೆ. ನಮ್ಗೆ ಯಾವ ಗ್ರಂಥವನ್ನು ಬರ್ತಿರಲಿಲ್ಲ, ಬ್ರಹ್ಮಸೂತ್ರ ಭಾಷ್ಯ ಕೂಡ ವ್ಯಾಸರ ಅಪ್ಪಣೆ ಮೇಲೇನೆ ರಚನೆ ಮಾಡಿದ್ರು. ಬದಲಿ ಹೋದ್ಮೇಲೆ ರಚನೆ ಹೀಗೆ ಪ್ರಾಣಾಯ ದದಾತಿ, ಭಗವಂತನಿಗೋಸ್ಕರ ಅಂದ್ರೆ ಭಗವಂತನ ಆಜ್ಞೆಯನ್ನು ಪಾಲಿಸುವುದಕ್ಕೋಸ್ಕರ ಕೊಡ್ತಾರೆ. ಇಲ್ಲದೆ ಅವರಿಗೆ ಅಗತ್ಯ ಇಲ್ಲದೆ ಅವರಿಗೆ ಬುದ್ಧಿ ಇಳಿದು ಬಂದು ನಾವು ಕೊಡದೇ ಇದ್ದರೆ ಅವರ ಸಾಧನೆಯಲ್ಲಿ ಏನು ಕೊರತೆ ಇಲ್ಲ, ಅವರ ಜ್ಞಾನಾನಂದ ಅವರ ಮೋಕ್ಷಕ್ಕೆ ಏನು ಕೊರತೆ ಇಲ್ಲ. ಪ್ರಾಣಾಯಾಮ ಭಗವಂತನಿಗೋಸ್ಕರ ಅಂದ್ರೆ ಭಗವಂತನ ಆಜ್ಞೆಯನ್ನು ಪಾಲಿಸುವುದಕ್ಕೋಸ್ಕರ, ಭಗವಂತನ ಅನುಗ್ರಹ ವಿಶೇಷಕ್ಕೋಸ್ಕರ. ಆಮೇಲೆ ಏನೋ ಕೊಟ್ಟು ಆಮೇಲೆ ಏನ್ ಮಾಡ್ತಾರೆ, ನಮಗೆ ಜ್ಞಾನ ಕೊಟ್ಟು ಹಾಗೆ ಬಿಟ್ಬಿಡ್ತಾರ? ಇಲ್ಲ. ಸಹೇನಾನ್ ಬ್ರಹ್ಮಗಮಯತಿ, ಪ್ರಾಣದೇವರು ಸಹೇನಾನ್ ಬ್ರಹ್ಮಗಮಯತಿ, ಮೋಕ್ಷಕ್ಕೆ ಹೋಗಿರ್ತಕ್ಕಂತಹ ಜೀವಗಳ ಮುಕ್ತಿ ಯೋಗ್ಯರಿದ್ದಾರೆ. ಅವರು ಸತ್ಯಲೋಕಕ್ಕೆ ಹೋದ ಮೇಲೆ ಭಗವಂತನ ಹತ್ತಿರ ಕೊಂಡೋಗಿ ಭಗವಂತನ ಮನೆ ಮುಟ್ಟಿಸುವವರು ಇವರೇ. ಭಗವಂತನ ಬಳಿಗೆ ಕೊಂಡೋಗಿ ಅಂತ ಈ ಸಾಧಕರಾಗಿರತಕ್ಕಂತಹ ಜೀವನಿಗೆ ಭಗವಂತನ ಅರಿವನ್ನು ಕೊಟ್ಟು, ಭಗವಂತನ ಅರಿವು ಕೊಟ್ಟು ಅವನ ಒಳಗಿನಿಂದ ಸಾಧನೆ ಮಾಡತಕ್ಕಂತಹ ಪಾಕವನ್ನು ಕೊಟ್ಟು ಜೀವ ಕಲಾಭಿಮಾನಿಯಾಗಿ ಅವರಿಂದ ಸಾಧನೆ ಮಾಡಿಸಿದರು. ಅವರಿಂದ ಅವರಿಗೆ ಅಪರೋಕ್ಷ ಜ್ಞಾನ ಬರುವಂತೆ ಮಾಡಿದರು. ಆದರೆ ಪ್ರಾಣಾಯಾಮ ಮೋಕ್ಷ ಪ್ರಧಾನ ತನಕವೂ ಅವರ ಪಾತ್ರ ಉಂಟು. ಆಯುರ್ವೇದ ಅನುಜ್ಞೆಯ ಮೋಕ್ಷಪ್ರದತ್ವವಾಗಿದೆ ಇವರಿಗಿದೆ. ಆಮೇಲೆ ಆ ಜೀವವನ್ನ ಮೋಕ್ಷದಲ್ಲಿ ಪ್ರಾಣಾಯದ ಮೋಕ್ಷಪ್ರದನಾಗಿರ್ತಕ್ಕಂಥ ಭಗವಂತನಿಗೋಸ್ಕರ ಕೊಂಡೋಗಿ ಬಿಟ್ಟು ಪ್ರಾಣನಿಗೆ ಕೊಂಡು ಹಾಕೊಟ್ಟು, ಹೀಗೆ ಭಗವಂತನಿಗೆ ಮುಕ್ತ ಜೀವವನ್ನ ಭಗವಂತನಿಗೆ ಕೊಂಡು ಹೋಗಿ ಮುಟ್ಟಿಸುವ ತನಕದ ಹೊಣೆಯನ್ನು ಮಾಡತಕ್ಕವರು ಪ್ರಾಣದೇವರು. ಅದನ್ನ ಅಷ್ಟೇ ಅಲ್ಲ, ಅದನಂತರ ಮತ್ತೆ ಮೋಕ್ಷದಲ್ಲಿ ಅವರ ಮೋಕ್ಷದಲ್ಲಿ ಏನು ಸ್ವರೂಪಾನಂದ ಇದೆ ಅದರ ನಿಯಾಮಕರು ಅವರೇ. ಯಾಕೆಂದ್ರೆ ಜೀವಗಳ ಜೀವಸ್ವರೂಪದೊಳಗೆ ನಿಯಮನ ಮಾಡತಕ್ಕಂತಹ ದೇವತೆ ಮೋಕ್ಷದಲ್ಲಿ ಜೀವಸ್ವರೂಪ ಕಲಾಭಿಮಾನಿ, ಜೀವ ಕಲಾಭಿಮಾನಿ, ಆ ಸ್ವರೂಪದ ಒಳಗಿರತಕ್ಕಂಥ ಸ್ವರೂಪಾನಂದದ ನಿಯಾಮಕತ್ವ ಪ್ರಾಣದೇವರಿಗೆ ಸಂಬಂಧ. ಅಂದ್ರೆ ಪ್ರಾಣ ರೂಪದಿಂದ ಅಲ್ಲ, ಮೋಕ್ಷದಲ್ಲಿ ಚತುರ್ಮುಖ ರೂಪದಿಂದ, ಅದು ಬೇರೆ ವಿಷಯ. ಪ್ರಾಣಾಯದ ದಾನಿ ಇಷ್ಟೆಲ್ಲ ಮಾಡಿದ್ದಕ್ಕೆ ಪ್ರಾಣದೇವರು ಇಷ್ಟೆಲ್ಲ ಮಾಡ್ತಾರೆ, ಅವ್ರು ನಿಮ್ ದೇವರು ಏನ್ ಮಾಡಿದ್ರು, ಪ್ರಾಣದೇವರಿಗೆ ಏನ್ ಮಾಡಿದ್ರು, ನೀವು ಪ್ರಾಣದೇವರು ಇಷ್ಟೆಲ್ಲ ಅಷ್ಟು ಮಾಡಿದ್ರು, ನಿಮ್ ದೇವರು ಏನ್ ಮಾಡಿದ್ರು ಪ್ರಾಣದೇವರಿಗೆ, ಪ್ರಾಣ ಪ್ರಾಣದ ದಾನಿ. ನಮ್ಮ ದಿನ ವಾಕ್ಯಕ್ಕೆ ಈಗ ಪ್ರಾಣ ಅಂದ್ರೆ ಪರಮಾತ್ಮ ಅಂತ ಮೊದಲು ಪ್ರಥಮ ವಿಭಕ್ತಿ ಇದ್ದದ್ದೆಲ್ಲ ವಾಯುದೇವರು ಅಂತ ಅರ್ಥಿತ್ತಲ್ಲ, ಭಗವಂತ ಈ ಅರ್ಥ ಎರಡಕ್ಕೂ ಆಚಾರ ಬರೆದಿದ್ದಾರೆ. ಪ್ರಾಣ ಮುಖ್ಯ ಪ್ರಾಣಶಬ್ದ ವಾಚನಾದ ನಾರಾಯಣ ಪ್ರಾಣ ಪ್ರತಿದ್ದ ಪ್ರಾಣದೇವರಿಗೆ ಏನ್ ಕೊಡ್ತಾನೆ, ಏನ್ ಬೇಕಾದ್ರೂ ಕೊಡ್ತಾನೆ. ಪ್ರಾಣದೇವರಿಗೆ ಕೊಡದೇ ಇದ್ದದ್ದೇ ಇಲ್ಲ. ಯಾಕೆಂದ್ರೆ ಪ್ರಾಣ ಪ್ರಾಣಂದದ ಭಗವಂತ ತನ್ನದೇ ಅಭಿ ಕೊಟ್ಟ ಹಿರಿಯರು ಕೊಡಬೇಕು. ಪ್ರಾಣ ಶಬ್ದ ವಾಚನ ಸ್ವಾತ್ಮ ಪ್ರಧಾನ ಅಧಿಕಂ ಪವನಾತ್ಮಜಸ್ಯ ಕುರುವನ್ನು ಸಮಾಷ್ಟಿಸಿದ ಮುನ್ ಪರಮಾಭಿತುಷ್ಟ. ಅಂಜನೇಯ ಸೀತಾವಾರತೆಯನ್ನು ತಂದಾಗ ರಾಮೋಪಿ ನಾಣ್ಯದನದಾಗ ಮನುಷ್ಯ ಏನ್ ಕೊಡ್ಲಿ ಇವನಿಗೆ, ಏನ್ ಕೊಟ್ರು ಕಮ್ಮಿ ಅಂತಕ್ಕಂಥ ತನ್ನನ್ನೇ ತಾನು ಕೊಟ್ಟ. ಆಲಿಂಗನದ ವ್ಯಾಜದಿಂದ ಆಮೇಲೆ ಒಬ್ಬ ಜೀವ ಪಡೆಯಬಹುದಾದಂತಹ ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥ ಪ್ರಾಣ ಪದವಿಯನ್ನು ಕೊಟ್ಟ, ಚತುರ್ಮುಖ ಪದವಿಯನ್ನು ಕೊಟ್ಟ. ಹಾಗಾಗಿ ಪ್ರಾಣ ಪ್ರಾಣಂದದ ಭಗವಂತ ಭಗವಂತನನ್ನೇ ಪ್ರಾಣದೇವರಿಗೆ ಕೊಟ್ಟ, ತನ್ನನ್ನೇ ಕೊಟ್ಟ ಅಂತಹ ಪ್ರಾಣದೇವರು ನಮಗೆ ಭಗವಂತ. ನೋಡಿ, ಪ್ರಾಣದೇವರಿಗೆ ಭಗವಂತ ತನ್ನನ್ನು ಕೊಟ್ಟ, ಅವರು ತನಗೆ ಸಿಕ್ಕಿದ ಭಗವಂತರನ್ನ ನಮಗ್ ಕೊಟ್ಟು. ಇದು ಈ ಮೂರು ವಾಕ್ಯದ ತುಣುಕುಗಳು, ಪ್ರಾಣ ಅರ್ಥಗಳು. ಈ ಅರ್ಥ ಅನುವಾದ ಮಾಡುವುದಕ್ಕೆ ನೀವು ಹಿಂದೆ ಸರಿ ಮಾಡಿ ಈ ಅರ್ಥ ವ್ಯಾಖ್ಯಾನ ಮಾಡಬೇಕು. ಅನುವಾದ ಮಾಡಬೇಕು ಮಾಡಿಕೊಂಡು ಉಪನಿಷತ್ತನ್ನು ಸಂಪಾದನೆ ಮಾಡಬೇಕು. ಆಮೇಲೆ ಎಲ್ಲವೂ ಪ್ರಾಣದೇವರಿಂದ ಆಗುತ್ತೆ ಅಂತ ಯಾವುದೆಲ್ಲ ಮುಂದೆ ಪ್ರಾಣದೇವರು ಪ್ರಾಣೋ ಮಾತಾ ಪ್ರಾಣೋ ಭ್ರಾತ ಪ್ರಾಣ ಸ್ವತಃ ಪ್ರಾಣ ಆಚಾರ್ಯ ಪ್ರಾಣೋ ಬ್ರಾಹ್ಮಣ ಎಲ್ಲ ಪ್ರಾಣದೇವರೇ. ಪ್ರಾಣೋ ಪಿತಾ ಪ್ರಾಣೋ ಮಾತಾ ಅವರೇ ವೈದೇವರೇ ತಂದೆ, ವೈದೇವರೇ ತಾಯಿ. ಇದರದ್ದೇ ಅನುವಾದ ಮಾತನ್ನೇ ಮಾತನಿಷ್ಠನು ಪಿತರ ತೊಲಗುರು ಭ್ರಾತರಿಷ್ಠಾಪ್ತ ಬಂಧು ಇದರದ್ದೇ ಅನುವಾದ ಮಾತನ್ನೇ ಮಂತರಿಷ್ಠ ದೇವರೇ ಅಲ್ಲ, ಎಲ್ಲ ತಾಯಿಯಲ್ಲೇ. ಯಾಕೆ ಅಂದ್ರೆ ಒಬ್ಬ ತಂದೆ ಇರ್ತಾರ, ಅವ ಆ ಮಡಿಯಿಂದ ಇವ್ ಹುಟ್ಟಬೇಕಂದ್ರೆ ಅವ್ರ ಪ್ರಾಣ ಇರ್ಬೇಕಲ್ಲ. ಆ ಪ್ರಾಣ ಇಲ್ಲದೆ ಇದ್ರೆ ಮಗ ಹೇಗೆ ಹುಟ್ಟುತ್ತಾರೆ? ಆ ಜೀವದಲ್ಲಿ ಪ್ರಾಣದೇವರು ಹುಟ್ಟಿದ್ದಾಗ ತಾನೆ ಇಂದ್ರಿಯ ಎಲ್ಲ ನಡೆಯೋದು. ಆ ಚೇಷ್ಟಕನಾಗಿರ್ತಕ್ಕಂತ ಪ್ರಾಣದೇವರು ಇದ್ರೆ, ಆದ್ದರಿಂದ ಮಗುವಿಗೆ ಅಪ್ಪ ಯಾರು? ಅವ್ನು ಬೊಂಬೆ ಅಪ್ಪ. ಆ ಅಪ್ಪಗಳು ಕೂಸಿ ಬೊಂಬೆಯಿಂದ ಈ ಕೆಲಸ ಮಾಡಿದ್ದು ಪ್ರಾಣದೇವರಲ್ವ? ನನ್ನ ಪ್ರಾಣ ಹೋಗಿದ್ದ ಅಪ್ಪ. ಪ್ರಾಣ ಮಾತಾ ತಾಯಿ, ತಾಯಿ ಒಬ್ಳು ಇರ್ತಾಳೆ. ಒಂಬತ್ತಿಂಗಳು ಹೊಟ್ಟೆ ಇರ್ಬೇಕು, ಅವ್ ಒಂಬತ್ತಿಂಗಳು ಹೊಟ್ಟೆ ಬೆಳಿಬೇಕಾದ್ರೆ ಒಂಬತ್ತಿಂಗಳು ಪ್ರಾಣ ಇರ್ಬೇಕು, ಮತ್ತೆ ಪ್ರಾಣ ಹೊಂದೋಗ್ಬಿಟ್ಟಿರ್ತದೆ. ಹಾಗಾಗಿ ಆ ಒಂಬತ್ತಿಂಗಳು ಹೊತ್ತು ಹೆತ್ತು ಆ ಮಗುವಿಗೆ ತಾಯಿ ಆದದ್ದು ಯಾರು? ಆ ತಾಯಿಯ ಒಳಗಿದ್ದ ಪ್ರಾಣದೇವರು. ಪ್ರಾಣೋ ಹಬಿತ, ಪ್ರಾಣೋ ಮಾತ, ಪ್ರಾಣೋ ಭ್ರಾತ, ಪ್ರಾಣಸ್ವತ. ಭ್ರಾತ ಅಂದ್ರೆ ಅಣ್ಣ ತಮ್ಮಂದಿರು, ಅಣ್ಣ ತಮ್ಮಂದಿರು, ಅಣ್ಣ ತಮ್ಮಂದಿರು ಅಣ್ಣಾಂತಿಕರು ಇದೆಯಾವಾಗ, ತಮ್ಮ ಅಂತಿಕರು ಇದೆಯಾವಾಗ, ಪ್ರಾಣದೇವರು ಇದ್ರೆ ಪ್ರಾಣ ಕೊಟ್ಟರೆ ಮುಂದೆ ವ್ಯವಸ್ಥೆ ಮಾಡಿದ್ದಾರೆ. ಅಣ್ಣ ಮೈಸೂರು ಪ್ರಾಣಸ್ವತ, ಸ್ವತ ಅಂದ್ರೆ ಅಕ್ಕ ತಂಗಿ, ಅಕ್ಕ ತಂಗಿ ಯಾವಾಗ ಒಳಗೆ ಪ್ರಾಣ ಇದ್ರೆ ಅಂದ್ರೆ ಹೇಳ ಅಕ್ಕನು ಅಕ್ಕ ತಂಗಿ ಇಲ್ಲ. ಪ್ರಾಣ ಭ್ರಾತ, ಪ್ರಾಣ ಸ್ವತ, ಪ್ರಾಣ ಆಚಾರ್ಯರು, ಗುರು. ಈ ಎಲ್ಲರಿಗೂ ಗುರು, ಜಗದ್ಗುರು. ಯಾರು ಎಲ್ಲರ ಒಳಗೂ ಜ್ಞಾನ ಸ್ಫೂರ್ತಿಯನ್ನು ಕೊಡ್ತಕ್ಕಂಥ, ಒಳಗಿನಿಂದ ಚಿತ್ತಾಭಿಮಾನಿಯಾಗಿ ಜೀವಕಲಾಭಿಮಾನಿಯಾಗಿ ನಮ್ಮ ಒಳಗಿರ್ತಕ್ಕಂಥ ಜ್ಞಾನದ ಆವಿರ್ಭಾವಕ್ಕೆ ಕಾರಣನಾಗಿ ಗುರುವಿನ ಒಳಗೆ ಕೂತು ಗುರುವಿಗೆ ಹೇಳುವ ಶಕ್ತಿಯನ್ನು ಕೊಟ್ಟು ಪಾಠ ಹೇಳುವಂತಹ ಗುರುವಿನ ಒಳಗೆ ಪ್ರಾಣಿಸುತ್ತಾನೆ. ಪಾಠ ಹೇಳ್ತಾ ಇದ್ದಾಗ ಪ್ರಾಣವಾದರೆ ಹೇಳುಂಟು ಗುರು, ಗುರುವಿಲ್ಲ ಇಲ್ಲ. ಆದ್ರಿಂದ ಪ್ರಾಣೋ ಪ್ರಾಣ ಆಚಾರ್ಯ, ಸಕಲ ವಿದ್ಯೋಪದೇಶಕನಾಗಿರ್ತಕ್ಕಂಥ ಗುರು ಪ್ರಾಣದೇವರು. ಪ್ರಾಣದೇವರ ಅವತಾರ ಆಚಾರ್ಯ ಭಕ್ತರನ್ನ ಗುರು ಉಪಾಸನೆ ಮಾಡಿದ ಎಷ್ಟು ದೊಡ್ಡ ಭಾಗ್ಯ ಅಂತ. ಅದು ಉಪನಿಷತ್ತಿನಲ್ಲಿ ಹೇಳಿದ ಉಪಾಸನೆ, ಪ್ರಾಣದೇವರನ್ನು ಗುರು ಉಪಾಸನೆ. ಅದು ಪ್ರಾಯ ಮಾತ್ರ ಮಾತ್ರ ಮಾಡ್ತಕ್ಕೆ ಯಾರು ಮಾಡೋದು? ಬೇರೆ ಮತದವರಿಗೆ ಪ್ರಾಣದೇವರು ಗುರುವೇ ಅಲ್ಲ, ಮೂಲ ರೂಪವೂ ಅಲ್ಲ, ಅವತಾರ ರೂಪವೂ ಅಲ್ಲ. ಅವರಿಗೆ ಪ್ರಾಣದೇವರಿಗೆ ಮಾತ್ರವೇ ಬರುತ್ತದೆ. ಪ್ರಾಣಃ ಆಚಾರ್ಯ ನಮಗೆ ಮೂರು ರೂಪದಲ್ಲೂ ಗುರುವಿನ ಪದಾರ್ಥ ಉಪನಿಷತ್ತು ಬರುತ್ತದೆ. ಪ್ರಾಣ ತತ್ವವೇ ಎಲ್ಲರಿಗೂ ಗುರು. ಪ್ರಾಣೋ ಬ್ರಾಹ್ಮಣ, ಓ ಬ್ರಾಹ್ಮಣರಪ್ಪ, ಓ ಬ್ರಾಹ್ಮಣರು ಯೋಗ್ಯವನ್ನು ನಮಸ್ಕಾರ ಮಾಡ್ತಾರೆ. ಬ್ರಾಹ್ಮಣರು ಯಾಕೆ ನಮಸ್ಕಾರ ಮಾಡ್ತಾರೆ? ಅವನಲ್ಲಿ ಬ್ರಹ್ಮವಿದ್ಯೆಯ ಬೀಜವನ್ನಿಟ್ಟು ಮನೆಗೆ ಪ್ರಾಣದೇವರು ಕೂತು ತಕ್ಷಣ ಬ್ರಾಹ್ಮಣ ಆಗ್ಲಿಲ್ಲ, ಶನಿವಾರ ಹಾಕೊಂಡ ತಕ್ಷಣ ಬ್ರಾಹ್ಮಣ ಆಗ್ಲಿಲ್ಲ. 25 ಪೈಸೆ ಕೊಟ್ಟರೆ ಅಂಗಡಿಯಲ್ಲಿ ಸಿಗುತ್ತೆ, ಶನಿವಾರ ಹಾಕಿದ್ದೇ ಸಿಗುತ್ತೆ. ಅದನ್ನ ಹಾಕೊಂಡ್ಬಿಟ್ಟು ಸಿಗುತ್ತೆ, ಏನ್ ಕಷ್ಟ ಇಲ್ಲ. ಯಾರು ಹಾಕೊಂಡು ಇದ್ದೇ ಇಲ್ಲ ಏನ್ ಮಾಡ್ತಿದ್ರು ಅಂದ್ರೆ, ಹುಡುಗಿ ಬ್ರಾಹ್ಮಣರು ಹೋಟೆಲ್ ಇಟ್ಟವಾಗ ಬ್ರಾಹ್ಮಣರು ಹುಡುಗರು ಸಪ್ಲೈ ಸಿಗ್ತಾ ಇದ್ದಾರೆ. ಯಾವುದೇ ಜಾತಿ ಹುಡುಗಿ ಶನಿವಾರ ಹಾಕಿ ಸಪ್ಲೈ ಮಾಡ್ತಿದ್ರು. ಶನಿವಾರ ಹಾಕಿದ್ಕೊಳ್ಳಿ ಬ್ರಾಹ್ಮಣ ಆಗೋದಿಲ್ಲ. ಶನಿವಾರ ಇದ್ದವರೆಲ್ಲ ಬ್ರಾಹ್ಮಣರು, ಬ್ರಾಹ್ಮಣ ತಂದೆ ತಾಯಿಗೆ ಹುಟ್ಟಿದವರೆಲ್ಲ ಬ್ರಾಹ್ಮಣ ತಂದೆ. ಅವನಲ್ಲಿ ಬ್ರಾಹ್ಮಣಿಕ ಕ್ವಾಲಿಟಿ ಇರಬೇಕು. ನಾವು ಬ್ರಾಹ್ಮಣರಾಗುತ್ತಿದ್ದೇವೆ ಅಂತ ಈಗೋ ಪಡುವವರೆಲ್ಲ ಬ್ರಾಹ್ಮಣರು ಅಂತ ಅವರಿಗೆ ಶಾಸ್ತ್ರ ಹೆಸರು ಬ್ರಹ್ಮ ಬಂದುಗಳು ಅಂತ. ಆದ್ರೆ ಬ್ರಾಹ್ಮಣರ ಪೈಕಿ ಇವರು ರಿಲೇಟೆಡ್ ಟು ಬ್ರಾಹ್ಮಣ್ಸ್. ಬ್ರಾಹ್ಮಣ ಮನೆಯಲ್ಲಿ ಹುಟ್ಟಿದವರಿಗೆ ಅವರು ಬ್ರಹ್ಮ ಬಂಧುಗಳು, ಈಸ್ ರಿಲೇಟೆಡ್ ಟು ಬ್ರಾಹ್ಮಣ್, ಈಸ್ ನಾಟ್ ಬ್ರಾಹ್ಮಣ. ಯಾಕೆಂದ್ರೆ ಅವನು ಬ್ರಾಹ್ಮಣ ಆಗುತ್ತೇನೆ, ಅವನಿಗೆ ಜ್ಞಾನ ಇಲ್ಲ. ಭಗವದ್ವಿಷಯಕವಾದ ಜ್ಞಾನ, ವೇದಾರ್ಥ ಪರಿಜ್ಞಾನ ಇದ್ರೆ ಬ್ರಾಹ್ಮಣ, ಇಲ್ಲದೇ ಇದ್ರೆ ಏನ್ ಮಾಡಿದ್ರು ಬ್ರಾಹ್ಮಣ. ಅಂತ ಆ ಬ್ರಾಹ್ಮಣ ಅಂತ ವೇದಾರ್ಥ ಪರಿಜ್ಞಾನ ಭಗವಂತರಿಂದ ಸೃಷ್ಟಿ ಆರಂಭದಲ್ಲಿ ವೇದೋಪದೇಶ ಪಡೆದಿರತಕ್ಕಂತ ಪ್ರಾಣದೇವರು ಒಳಗೂಡಿ ಆ ವೇದದ ಆವಿಷ್ಕಾರ ಮಾಡಿದರಲ್ಲ, ಅದರಿಂದ ಅವನು ಬ್ರಾಹ್ಮಣ, ಅದರಿಂದ ಬ್ರಾಹ್ಮಣ್ಯ. ಎಲ್ಲರೊಟ್ಟಿಗೆ ಮೂರ್ತಿ ಸಂಸ್ಕಾರ ಅಂತೆ. ಬ್ರಾಹ್ಮಣ ಬ್ರಾಹ್ಮಣ ಅಂತ ನೀವು ಪವಿತ್ರವಾದ ಶರೀರ ಅಂತ ಹೊಡೆದು ಪೂಜೆ ಮಾಡಲ್ಲ, ಅದನ್ನು ಸುಡೋದೆ ಕೊಂಡೋಗಿ ಆದ್ಮೇಲೆ ಪ್ರಾಣಿಗಳು ಹೊರಟೋದ್ಮೇಲೆ ಅದು ಅಸಹ್ಯ ವಸ್ತು ಬ್ರಾಹ್ಮಣ ಶರೀರ. ಆಚಾರ್ಯ ಬ್ರಾಹ್ಮಣ ಶಯರಿ ಆಮೇಲೆ ಮುಂದೆ ಹೇಳ್ತಾರೆ. ಈ ಇದೇ ವಿಷಯ ಎಲ್ಲ ಅವನ ತಂದೆ ಅವನ ತಾಯಿ ಅವನ ಅಣ್ಣ ಅವನ ತಮ್ಮ ಅವನ ಅಕ್ಕ ಅವನ ತಂಗಿ ಅವನೇ ಬ್ರಾಹ್ಮಣ ಅವನೇ ಆಚಾರ್ಯ ಗುರು ಅಂದ್ರೆ ಇನ್ನೊಂದು ಮಕ್ಕಳು ಅವನೇ ಶಿಷ್ಯ ಅವನೇ ಎಲ್ಲ ಅವನು ಅವನೇ ಕ್ಷತ್ರಿಯ ಅವನೇ ವೈಶ್ಯ ಎಲ್ಲರೊಳಗೂ ಇದು ಮಾಡುವಂತೆ ಇಲ್ಲಿ ಮಹತ್ವದ ಹೇಳೋದು ಕೊಟ್ಟಿರುವಾಗ ಶಿಷ್ಯ ಅಂತ ಹೇಳೋದು ಬಿಟ್ಟು ಆಚಾರ್ಯ ಶಿಷ್ಯನೊಳಗಿದ್ದು ಕೇಳುವ ಜ್ಞಾನ ಶಕ್ತಿ ಕೊಟ್ಟವನು ಅವನೇ, ಗುರುವಿನೊಳಗಿದ್ದು ಕೇಳುವ ಶಕ್ತಿ ಕೊಟ್ಟವನು ಅವನೇ. ಅದಕ್ಕೂ ಮುಖ್ಯ ಭಗವಂತ ಸಹನಾಭವತು ಸಹನೋ ಭರತು ಸಹ ವೀರ್ಯಂ ಗರ್ವಾವಹೈ ಸಹನಾಭವತು. ಇದು ಗುರು ಶಿಷ್ಯರು ಇಬ್ಬರ ಒಳಗೂ ಸಹ ಎಂದೆಯಾಗಿ ನಾವು ನಮ್ಮೊಳಗೆ ಅವತು ಪ್ರವೇಶಿಸಲಿ ಭಗವಂತ ಮತ್ತು ಪ್ರಾಣದೇವರು. ಯಾಕೆ ಗುರುವಿನ ಒಳಗೂ ಶಿಷ್ಯರು ನಾವು ನಮ್ಮ ಇಬ್ಬರ ಒಳಗೂ ಭಗವಂತ ಪ್ರವೇಶಿಸಲಿ ಸಹ ಜೊತೆಯಾಗಿ ಪ್ರವೇಶ ಮಾಡಿದ್ರು. ಶಿಷ್ಯನೊಳಗೆ ಪ್ರವೇಶ ಮಾಡುವಾಗ ಗುರುವಿನೊಳಗೆ ಪ್ರವೇಶ ಆಗದೆ ಇದ್ರೆ ಶಿಷ್ಯ ಚುರುಕ ಆಗ್ಬಿಡ್ತಾನೆ, ಧ್ಯಾನ ಆಗ್ಬಿಡ್ತಾನೆ, ಗುರುಗಳಿಗೆ ಉತ್ತರ ಹಿಡಿಬಿಡುತ್ತೆ, ಪ್ರಶ್ನೆ ಹಾಕ್ತಾನೆ ಶಿಷ್ಯ ಅವರಿಂದ ಪ್ರಾಣದೇವರು ಗುರುತಾಗ ಇದು ಗುರು ಬೆಬ್ಬೆಬ್ಬೆ ಅಂತಾರೆ, ಇಷ್ಟು ಒಳಗೆ ಪ್ರಾಣದೇವರು ಕೂಡದೆ ಇದ್ರೆ ಅದಕ್ಕೆ ಶಿಷ್ಯನ ಒಳಗೆ ಕೂತಾಗಲೇ ಗುರುಗಳು ನಮ್ಮ ಸಹ ಅಂತಾರೆ ಅಥವಾ ಗುರುವಿನೊಳಗೆ ಕೂತ್ ಬಿಟ್ಟ ಶಿಷ್ಯರು ಕೂಡದೆ ಇವ್ರು ಹೇಳಿದ್ರೆ ಯಾವ್ದು ಅರ್ಥ ಆಗುತ್ತೆ ಶಿಷ್ಯ. ಅದರಿಂದ ಪ್ರಾಣದೇವರೇ ಮತ್ತು ನಾರಾಯಣನೇ ನಮ್ಮಿಬ್ಬರೊಳಗೂ ಗುರು ಶಿಷ್ಯರೊಳಗೆ ಏಕಾದ್ರೆ ಪ್ರವೇಶ ಮಾಡು, ನನಗೆ ಹೇಳುವ ಶಕ್ತಿ ಕೊಡು, ನಾನು ಹೇಳ್ತೇನೆ ಅರ್ಥ ಮಾಡುವ ಶಕ್ತಿ ಅವರಿಗೆ, ಅವರಿಗೆ ಅರ್ಥ ಆಗುವಂತೆ ಹೇಳುವ ಶಕ್ತಿ ನನಗೆ, ನಾನು ಹೇಳ್ತೇನೆ ಅರ್ಥ ಆಗುವ ಶಕ್ತಿ ಅವರಿಗೆ. ಇದು ಸಹ ಪ್ರವೇಶ ಸಹನವು ಅವತು. ಆದ್ರಿಂದ ಪ್ರಾಣ ಆಚಾರ್ಯ ಪ್ರಾಣ ಶಿಷ್ಯ ಗುರು ಶಿಷ್ಯ ಭಾವ ಅವರೊಳಗೆ ಪ್ರಾಣದೇವರಿದ್ದೇ ಗುರು ಪ್ರಾಣದೇವರಿದ್ದೇ ಶಿಷ್ಯ ಇದ್ದರೆ ಏನಿದೆ ಜ್ಞಾನ ಪ್ರಸಾರ. ಆದ್ರೆ ಜ್ಞಾನ ಪ್ರಸಾರದ ಒಂದು ಕ್ರಿಯೆ ಪ್ರಾಣದೇವರ ಮೂಲಕ ಆಗುವುದು ಭಗವತ್ತತ್ವದ ಜ್ಞಾನವನ್ನು ತತ್ವಜ್ಞಾನವನ್ನು ಪ್ರಪಂಚ ಕೊಡುವವರು ಅದನ್ನು ತೋರಿಸೋದಕ್ಕೋಸ್ಕರ ಆಚಾರ್ಯ ಬ್ರಾಹ್ಮಣ ಅಂತ ಇದೆಯೋ ಜ್ಞಾನದ ಮುಖಗಳು ಭೂಲೋಕದಲ್ಲಿ ಜ್ಞಾನವನ್ನು ಕೊಡತಕ್ಕ ಆಚಾರ್ಯ ಮತ್ತು ಬ್ರಾಹ್ಮಣ ಅದಕ್ಕೋಸ್ಕರ ಅದನ್ನು ಹೇಳಿದರು. ಆಯ್ತು, ಒಂದು ವೇಳೆ ಅಜಯದಿ ಸಯದಿ ಪಿತರಂಬ ಮಾತರಂಬ ಭ್ರಾತರಂಬ ಸ್ವಸಾರಂಬ ಆಚಾರ್ಯಂಬ ಬ್ರಾಹ್ಮಣಂಬ ಕಿಂಚಿದ್ದಿವ ದೃಶಂ ಪ್ರತ್ಯ ಎಲ್ಲೋ ಅಕಸ್ಮಾತ್ ಆಗಿ ದೊಡ್ಡವರನ್ನ ತಂದೆಯನ್ನ ತಾಯಿಯನ್ನ ಅಣ್ಣಂದಿರಂಗ ಅಕ್ಕಂದಿರಂಗ ಅಥವಾ ಬ್ರಾಹ್ಮಣರ ಕುರಿತು ಅಥವಾ ಆಚಾರ್ಯರು ನಮ್ಮ ಗುರುಗಳು ಜ್ಞಾನೋಪದೇಶಗಳಾಗಿರ್ತಕ್ಕಂಥ ಬ್ರಾಹ್ಮಣರು ಅಂದ್ರೆ ಜ್ಞಾನೋಪದೇಶಗಳಾಗಿರುತ್ತೆ ಜ್ಞಾನಿಗಳು, ಆಚಾರ್ಯರು ಅಂದ್ರೆ ಸ್ವತಃ ನಮಗೆ ಜ್ಞಾನೋಪದೇಶಗಳು. ಈ ಎಲ್ಲ ಜ್ಞಾನಿಗಳು ಜ್ಞಾನೋಪದೇಶ ಮಾಡಬೇಕಾಗಿಲ್ಲ, ಎಲ್ಲರಿಗೂ ಎಲ್ಲರೂ ಉಪದೇಶ ಮಾಡ್ಲಿಕ್ಕೆ ಆಗುದು. ಬ್ರಾಹ್ಮಣರು ಅಂದ್ರೆ ಜ್ಞಾನಿಗಳು, ಅದರಲ್ಲಿ ಆಚಾರ್ಯರು ಅಂದ್ರೆ ನಮಗೆ ಜ್ಞಾನೋಪದೇಶ ಕೊಡ್ತಾರೆ. ಹಾಗೆ ಯಾರನ್ನೇ ಆಗಲಿ ಕಿಂಚಿತ್ ಪುರುಷನೀವ ಸತ್ಯ ಏನೋ ಒಂದು ಸಿದ್ಧಲ್ಲಿ ಬೈದು ಯಾರೋ ಒಬ್ಬ ಸೈರಿ ಯಾರೋ ಒಬ್ಬ ಮನುಷ್ಯ ತಂದೆಯನ್ನ ತಾಯಿಯನ್ನ ಬಹಳ ಸಣ್ಣ ಶಬ್ದದಿಂದ ತಿರಸ್ಕಾರ ಭಾವದಿಂದ ಮಾತಾಡ್ತಾರೆ, ಪ್ರತ್ಯ ಎದುರುತ್ತೆ ಏನೋ ಒಂದು ಎದುರು ಮಾತಾಡ್ತಾರೆ, ಅಂದ್ರೆ ಇನ್ಸಲ್ಟಿಂಗ್ ಆಗಿ ದೊಡ್ಡವರನ್ನ ಅವಮಾನಕರವಾಗಿ ಮಾತಾಡ್ತಾರೆ. ಇದೇ ಪಿತರಂಬ ಭ್ರಾತರಂಬ ಮಾತರಂಬ ಭ್ರಾತರಂಬ ಸುಸಾರಂಬ ಆಚಾರ್ಯಂಬ ಬ್ರಾಹ್ಮಣಂಬ ಹೆಚ್ಚಿನ ಕೃಷಮ್ಯವ ಸ್ವಲ್ಪ ಜಾಸ್ತಿ ಮಾತಾಡಿಬಿಟ್ಟ ಅಂತ ಜಾಸ್ತಿ ಮಾತಾಡುವ ಅಗತ್ಯಕ್ಕಿಂತ ಹೆಚ್ಚು ತಪ್ಪು ಮಾತಾಡಿ ಹಾಗೆ ಮಾತಾಡಿದವನ್ನ ನೋಡಿ ನಿನಗೆ ಧಿಕ್ಕಾರ ಇರಲಿ ಅಂತ ಹೇಳ್ತಾರೆ. ಯಾಕೆ ಏನ್ ತಪ್ಪಾಯ್ತು ಅಂದ್ರೆ ಅವ್ರು ಹೇಳ್ತಾರಂತೆ ಪಿತೃಹ ವೈ ತಮಸಿ ಮಾತೃಹ ವೈ ತಮಸಿ ಭ್ರಾತೃಹ ವೈ ತಮಸಿ ಸ್ವಸೃಹ ವೈ ತಮಸಿ ಆಚಾರ್ಯ ವೈ ತಮಸಿ ಬ್ರಾಹ್ಮಣ ವೈ ತಮಸಿ. ನೀನು ತಂದೆಯನ್ನು ಕೊಟ್ಟವ ಪಿತೃಹ ಅಂದ್ರೆ ಹಿಂಸೆ ಮಾಡಿದವ ಕೊಟ್ಟೋದು ಸಕಲ ಹಿಂಸ, ನೀನು ತಂದೆಗೆ ಹಿಂಸೆ ಕೊಟ್ಟವ, ನೀನು ತಾಯಿಗೆ ಹಿಂಸೆ ಕೊಟ್ಟವ ಎಂದು ಪಿತರಂತೆ ಹೇಳ. ಯಾವಾಗ ಆ ದೇಹದಲ್ಲಿ ಪ್ರಾಣದೇವರಿದ್ದಾಗ ಬಿಟ್ಟರೆ ಪಿತೃಹಾವೈ ತಮಸಿ ಮಾತೃಹಾವೈ ತಮಸಿ ಭ್ರಾತೃಹಾವೈ ತಮಸಿ, ನೀನು ನಿನ್ನ ಸೋದರನನ್ನ ನಿಂದೆ ಮಾಡಿದವ ಹಿಂಸೆ ಕೊಟ್ಟವ ಅವನ ಒದ್ದಾಡಿಸಿದವ ಸ್ವಸೃಹಾವೈ ತಮಸಿ ಸಂಗಿಯರಿಗೆ ಇಚ್ಛೆ ಕೊಟ್ಟವ, ಸಂಸ್ಮಯಿಸಿದವ, ಆಚಾರ್ಯ ಹಾವೈ ತುಂಬಿಸಿದ್ದು ಗುರುಗಳ ಮನಸ್ಸು ಸಂಸ್ಮಯಿಸಿದವ, ಬ್ರಾಹ್ಮಣ ಹಾವೈ ತುಂಬಿಸಿದ್ದು ಬ್ರಾಹ್ಮಣರ ಮನಸ್ಸು ಸಂಸ್ಮಯಿಸಿದವ, ಜ್ಞಾನಿಗಳ ಮನಸ್ಸು ಸಂಸ್ಮಯಿಸಿದವ, ಧಿಕ್ಕಾರ ಇರಲಿ ನಿನಗೆ. ಏನಾಯ್ತು ಅದು ಪ್ರಾಣದೇವರಿಗೆ ಇದೆಲ್ಲ ಕುಯ್ಯೋದು. ಪ್ರಾಣದೇವರನ್ನು ನಿಂದೆ ಮಾಡಿದ್ದಕ್ಕೆ, ತಂದೆಯನ್ನು ತಾಯಿಯನ್ನು ನಿಂದೆ ಮಾಡಿದ್ದಕ್ಕಲ್ಲ ಅಂತ. ಈ ಒಳಗೆ ಆ ತಂದೆಯವರಿಗೆ ಪ್ರಾಣದೇವರು ಅಂತ ತಂದೆಗೆ ಬೈದರೆ, ತಂದೆಯವರಿಗೆ ಇದ್ದ ಪ್ರಾಣದೇವರಿಗೆ ಅವಮಾನ ಮಾಡಿದ್ರು. ಅದರಿಂದ ನಿಂದೆ ಧಿಕ್ಕಾರ ಯಾಕೆ ಅಂದ್ರೆ, ಇದು ಪ್ರಾಣದಿಂದೆ, ಪ್ರಾಣಿ ನಿಂದೆ ಅಲ್ಲ, ಪ್ರಾಣದಿಂದೆ. ಆ ಒಳಗಿರತಕ್ಕಂಥ ಪ್ರಾಣಿ ಯಾವುದೇ ಇರುವುದು, ಅದು ಯಾವ ಜೀವೋ ಎಂದು ಅದಕ್ಕೆ ಸಂಬಂಧ ಇಲ್ಲ. ನಿಂದೆ ನಾವು ಬೈಯೋದು ಅಲ್ಲಿ ಪ್ರಾಣಶಕ್ತಿ ಇರುವುದರಿಂದ ಬೈಯೋದು ಅಲ್ವಾ. ಆ ಬೈಗಳೆಲ್ಲ ಸೇರುವುದು ಯಾರಿಗೆ ಅಂದರೆ ಪ್ರಾಣದೇವರಿಗಿರತಕ್ಕಂಥ ಬೈಗೆ. ಆದ್ದರಿಂದ ಜ್ಞಾನಿಗಳಾದ ಬೆಳೆದಾರ ಅಧಿಕಾರ ಇಲ್ಲ ನಿನಗೆ. ನಿಮ್ಮ ಪಿತೃ ದ್ರೋಹ ಮಾಡಿದೆ, ಮಾತೃ ದ್ರೋಹ ಮಾಡಿದೆ. ಪಿತೃ ಮಾತ್ರ ಅಲ್ಲ, ಪ್ರಾಣಯೇವ ಇದರ ಅವರೇ ಪ್ರಾಣೋ ಪಿತಾ ಪ್ರಾಣೋ ಮಾತಾ. ಯಾಕೆ ಅಂದರೆ ಹೇಳ್ತಾರೆ, ಅಥ ಯದ್ಯಪಿ ಏನಾನು ಉತ್ಕ್ರಾಂತ ಪ್ರಾಣಾನು ಸೂರ್ಯನ ಸಮಾಸ ಪ್ರತಿ ಶಬ್ದ ಹೇಗೆ ನೈವ ಏನು ಮಾತು ಪಿತೃ ಭಾಷೆ ನ ಮಾತೃ ಭಾಷೆ ನ ಭ್ರಾತೃ ಭಾಷೆ ನ ಸ್ವಂತ ಭಾಷೆ ನ ಆಚಾರ್ಯ ಭಾಷೆ ನ ಬ್ರಾಹ್ಮಣ ಭಾಷೆ. ಅದೇ ಅಜೀವ ಸತ್ವದ ಅಂತಿಟ್ಟುಕೊಂಡು ಸತ್ವ ಹೋದಂದ್ರೆ ಅವನು ಸತ್ವ ಹೋದಲ್ಲ. ಪ್ರಾಣದೇವರು ಪ್ರಾಣದೇವರ ಅವನು ಇರ್ಲಿಕ್ಕೆ ಆಗುದಿಲ್ಲ ಅಂತರೊಟ್ಟಿಗೆ ಹೋದ ಬೇರೆ ವಿಷಯ. ಅದು ಸೂತ್ರ, ಹಕ್ಕಿಗೆ ಸೂತ್ರ ಇದ್ದಾಗ ಪ್ರಾಣದೇವರು ಭಗವಂತ ಸೂತ್ರಧಾರ, ಪ್ರಾಣದೇವರ ಸೂತ್ರ. ಈ ಪ್ರಾಣಿ ಹಕ್ಕಿಗೆ ಹೆಕ್ಕಾಕೊಂಡ ಹಕ್ಕ ಕಟ್ಟಿದಂತಹ ಜೀವ ಅದಿದ್ದು ಪ್ರಾಣದೇವರು ಭಗವಂತ ಹೋದಾಗ ಹಕ್ಕ ಹಿಡ್ಕೊಂಡು ಹೋದಾಗ ಸೂತ್ರ ಹೋಗುವಾಗ ಸೂತ್ರಕ್ಕೆ ಬದ್ಧವಾದಂತಹ ಶಕ್ತಿ ಅಜೀವೋ ಇದ್ದೇ. ಇದು ಹೋದದ್ದು ಮುಖ್ಯ ಅಲ್ಲ, ಹೋದದ್ದು ಪ್ರಾಣದೇವರು. ಪ್ರಾಣದೇವರು ಹೋಗದೇ ಇದ್ರೆ ಇವ್ ಹೋಗ್ಲಿಕ್ಕೆ ಆಗುದೇ ಇಲ್ಲ. ಪ್ರಾಣದೇವರು ಹೋಗುದಿಲ್ಲ, ಶಿವೋ ಇದು ಅಂತ ಒಂದಂತ ಶಿವೋ ಇದ್ದಾರೆ. ಪ್ರಾಣದೇವರು ಇನ್ನೂ ಇದ್ದಾರೆ. ಪ್ರಾಣದೇವರು ಹೋದ್ರೆ ಜೀವ ಇರುವ ಸಾಧ್ಯ ಇಲ್ಲ. ಅದು ಸೂತ್ರ, ಸೂತ್ರದ ಜೊತೆಗೆ ಹಂಗದ್ ಕಟ್ಟಿ ಹಾಕಿದ್ದು ಹೋಗಲೇಬೇಕು. ಆದ್ರಿಂದ ಏನಾಯ್ತು ಅಂದ್ರೆ, ಎದ್ದಿಗೆ ಉತ್ಕ್ರಾಂತ ಪ್ರಾಣ ಅಂದ್ರೆ ಪ್ರಾಣದೇವರು ಹೊರಟು ಹೋದ್ರು. ಇವತ್ತು ಕೊಂಡು ಹೋಗುತ್ತೆ ಪ್ರಾಣದೇವರು ಹೊರಟು ಹೋದ ಮೇಲೆ ಏನ್ ಮಾಡ್ತಾರೆ, ಉತ್ಕ್ರಾಂತ ಪ್ರಾಣ ಅಂದ್ರೆ ಪ್ರಾಣ ಹೋದ ಮೇಲೆ ಅವನ ಅಪ್ಪನ ಅಂದ್ರೆ ಅವನ ಅಪ್ಪ ಅಂತ ಯಾವ್ದನ್ನು ಕರಿತಾ ಇದ್ನು ಆ ಪ್ರತೀಕವನ್ನು. ನಮಗೆ ಪ್ರತೀಕ ಮುಖ್ಯ ಅಲ್ವಾ? ನಾವು ಪ್ರಾಣದೇವರ ಪ್ರತೀಕದಲ್ಲಿ ಭಗವಂತ ರೂಪಾಂತರ ಮಾಡುವಾಗ ಪ್ರತೀಕ ಅಂದ್ರೆ ಎಷ್ಟು ಮುಖ್ಯ. ಹಾಗೆ ಅಪ್ಪ ಅಂತ ಕರಿತಾ ಇದ್ದ ಪ್ರತೀಕ ಯಾವುದು? ಶರೀರ. ಪ್ರಾಣದೇವರು ಹೊರಟೋದ ಮೇಲೆ ಆ ಶರೀರ ನೋಡಿ, ಮೊದಲು ಸುಮ್ಮನೆ ಏನೋ ನಿಂದ ಮಾಡಿದ, ತಿರಸ್ಕಾರ ಮಾಡಿದ, ಬೈದ, ನೀನು ಪಿತೃದ್ರೋಹಿ, ನಿನ್ನ ತಂದೆ ಹಿಂಸೆ ಕೊಟ್ಟವ ಅಂತ ಬೈತಾರೆ. ಆದರೆ ಪ್ರಾಣದೇವರು ಹೊರಟೋದ ಮೇಲೆ ಆ ದೇಹವನ್ನ ಉತ್ಕ್ರಾಂತ ಪ್ರಾಣ ಶೂಲೇನ ಸಮಾಸ ವಿದೇಶದ ಹೇತು ಅದನ್ನು ಬೆಂಕಿಯಲ್ಲಿಟ್ಟು ಆ ದೇಹವನ್ನು ಯಾವ್ದನ್ನು ತಂದೆ ತಂದೆ ತಾಯಿ ಅಣ್ಣ ಅಕ್ಕ ಆಚಾರ್ಯ ಬ್ರಾಹ್ಮಣ ಗುರು ಅಂತ ಪೂಜೆ ಮಾಡ್ತಾ ಇದ್ರು ಆ ಪ್ರತೀಕವನ್ನು ಬೆಂಕಿಯಲ್ಲಿಟ್ಟು ಶೂಲೇನ ಕೊಳ್ಳಿಯಲ್ಲಿ ಅಥವಾ ಶೂಲ ಅಥವಾ ಕೊಳ್ಳಿ ಯಾವುದಲ್ಲಿ ಸಮಾಸ ವಿದೇಶ ಕುಕ್ಕಿ ಕುಕ್ಕಿ ಮುದ್ದೆ ಮಾಡಿ ಸುಡ್ತಾರೆ. ಪೂರ ಸುಡದೇ ಇದ್ರೆ ಬೇಗ ಹೋಗ್ಬೇಕು ಮನೆಗೆ. ಅದನ್ನು ಮತ್ತೆ ಕೋಲಲ್ಲಿ ಒಟ್ಟು ಮಾಡಿ ಸುಡ್ತಾರೆ. ಗೋಬಿಕೊಂಡು ಒಟ್ಟು ಮಾಡಿ ಆ ಕಡ ಪೂರ್ತಿ ಸುಡಬೇಕಲ್ಲ. ಮುಂಚೆ ಬೆಳಗಿನ ಕುದು ಹೊಡೆದಲ್ಲಿ ಸ್ಮಶಾನದಲ್ಲಿ ಸಮಾಸ ವ್ಯತೀಶ ಸಮಾಸ ಅಂದ್ರೆ ಆ ಬಾಡಿ ಎಲ್ಲೆಲ್ಲಿ ಕದಲೆ ಹೋಗಿದೆ ಅದನ್ನು ಒಟ್ಟು ಮಾಡಿ ವ್ಯತೀಶ ಎಲ್ಲಿ ಹಸಿಯ ಬೆಳೆದ ಅದನ್ನು ಮತ್ತೆ ಪ್ರತ್ಯೇಕವಾಗಿ ಬೆಂಕಿ ಮುಂದೆ ಇಡು. ಸಮಾಸ ವ್ಯತೀಶ ಹೇಳಿ ಕುಕ್ಕಿ ಕುಕ್ಕಿ ಶೂಲದಲ್ಲಿ ಸುಡುತ್ತಾರೆ. ಯಾರು ಅಪ್ಪನನ್ನ ಕುಕ್ಕಿದ ಅಂತ ಹೇಳುವಂತ, ಅಯ್ಯೋ ಶೂಲದಿಂದ ಕುಕ್ತಾ ಇದ್ದಾನಪ್ಪ ಅಪ್ಪನನ್ನ ಅಂತ ಹೇಳ್ತಾರೆ. ಏನು ಅಪ್ಪನ ಪ್ರತೀಕ ಅದು, ಅದು ಅಪ್ಪನ ಪ್ರತೀಕ ಆಗುವ ಯಾವಾಗ ಪ್ರಾಣದೇವರಿದ್ದಾಗ ಮಾತ್ರ. ಆದ್ರಿಂದ ದೈವ ಏನು ಮಾತು, ಏನಾದರೂ ತಂದೆಯ ಶಿಷ್ಯವನ್ನು ಸುಡುವಾಗ ಅಪ್ಪನ ಶ್ರೀರಾಮ್ ಸುಡ್ಬಿಡಪ್ಪ ಇದು ಸುದ್ದಿ ಬರುತ್ತೆ ಅಂತ ಹೇಳೋದು. ತಾಯಿ ಸತ್ತ ಕೊಟ್ಟು ಸುಟ್ಟು ಮಾತೃ ಹಾಸಿದ್ದಿ ಮಾತೃ ಹತ್ಯ ದೋಷ ಒಂದು ಹೇಳ್ತಾನೆ ಯಾರು ಅಣ್ಣ ತಮ್ಮ ಸತ್ತು ಕೊಂಡೋಗಿ ಸುಟ್ಟು ಮಾತೃ ಹಾಸಿದ್ದಿ ಅಣ್ಣನ ಕೊಲೆ ಯಾರ ಅಂತ ಹೇಳ್ತಾರೆ. ತಂಗಿ ಅಕ್ಕ ತಂಗಿ ಸುತ್ತು ಕೊಂಡೋಗಿ ಸುಟ್ಟು ಸೊಸರು ಹಾಸಿದ್ದು ಯಾರು ಗುರುಗಳು ಸತ್ತು ಬಿದ್ದುಕೊಂಡ ಸೊಪ್ಪಿಗೆ ಗುರುತ್ವಕ್ಕೆ ಹೊರಗೊಳಿಸ್ಬಿಡ್ತಾ ಇದೆಯೋ ಗುರುತ್ವ ಬಿದ್ದು ಬೈತಾರೆ. ಯಾರೋ ಬ್ರಾಹ್ಮಣ ಸಂತ, ಬ್ರಾಹ್ಮಣ ಸಂತ ಸುದ್ದ ತಗೊಂಡ ಸುಟ್ಟಾಗಿ ಒಂದು ಸುಮ್ಮನಂತೆ ನಾ ಬ್ರಾಹ್ಮಣ ಆಸೆ ಇದ್ದು ಯಾರು ನೀವು ಬ್ರಾಹ್ಮಣನ ಕೊಲೆ ಮಾಡಿತ್ತು. ಇವಾಗ ಚುಚ್ಚೋದು ಬೇಡ, ಸುಡೋದು ಬೇಡ, ಒಂದು ಕೆಟ್ಟ ಮಾತಾಡಿದ್ರೆ ಬ್ರಾಹ್ಮಣ ದ್ರೋಹಿ, ಇದ್ರ ದ್ರೋಹಿ, ಮಾತು ದ್ರೋಹಿ. ಕಾರಣ ಅವರಿಗೆ ಪ್ರಾಣಶಕ್ತಿ ಇದೆ. ಪ್ರಾಣಶಕ್ತಿ ಇರುವಷ್ಟು ಕಾಲ ಇದೆಲ್ಲ ಕಾರಣ. ಹೋದ ಮೇಲೆ ಆಮೇಲೆ ತಂದೆಯ ಶರೀರ ಒಂದೇ, ಪ್ರಾಣಿಯ ಶರೀರ ಒಂದೇ, ಬೆಂಕಿಯಲ್ಲಿ ಸುಟ್ಟು ಅದನ್ನೆಂದು ಪೂಜೆ ಮಾಡಿ ಬರುವುದಿಲ್ಲ. ಎಲ್ಲ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಬ್ರಾಹ್ಮಣ ಆಚಾರ್ಯ ಎಷ್ಟು ನಾವು ಕಾಲದ ಗೌರವದಿಂದ ಆರಾಧನೆ ಮಾಡ್ತಾ ಇದ್ದ ವಸ್ತು ಪ್ರಾಣದೇವರು ಕಂಡುಹೋದರೆ ಅಸಖ್ಯವಾದ ವಸ್ತು. ಮೈಲಿಗೆ ಹತ್ತು ದಿವಸ ಸ್ನಾನ ಮಾಡಿದೆ, ತುಪ್ಪ ಮಾಡಿದೆ, ಪೂಜೆ ಮಾಡಿದ ಮೈಲಿಗೆ ಅಷ್ಟು ಅಸಖ್ಯ. ಪ್ರಾಣದೇವರು ಇರುವಾಗ ಹನಿ ಮಡಿಯಾಗಿದ್ದ ವಸ್ತು ಮತ್ತೆ ಮೈಲಿಗೆ ಬಹಳ ಕೊರತಾಗುವಂತೆ ಅಸಖ್ಯವಾದ ವಸ್ತು. ಅದನ್ನು ಸುಟ್ಟು ಹತ್ತು ದಿವಸ ಅವರ ಕೂತು ಮೈ ಶುದ್ಧಿಗೆ ಮಾಡಿಕೊಂಡು ಒಂದು ಸರ್ತಿ ಲಗಳೆ ಹೋಯಿತು ಶುದ್ಧಿ ಮಾಡಿ. ಆದರೆ ಯಾರೂ ಕೂಡ ದೇಹವನ್ನ ಪ್ರತೀಕ ನೀವು ತಂದೆಯ ಪ್ರತ್ಯೇಕ ಒಂದು ಸುಟ್ಟ ಇದ್ರ ಹತ್ತಿ ಮಾಡಿದ ತಾಯಿಯ ಪ್ರತ್ಯೇಕ ಒಂದು ಸುಟ್ಟ ನಯವ ಏನವ ಪಿತೃಹ ಪಿತೃಹ ಸೀತಿ ಮಾತೃ ಸೀತಿ ನ ಭ್ರಾತೃ ಸೀತಿ ನ ಸ್ವಗೃಹ ಸೀತಿ ನಾಚಾರ್ಯ ಸೀತಿ ನ ಬ್ರಾಹ್ಮಣ ಸೀತಿ ಏನೂ ಇಲ್ಲ. ಪ್ರಾಣದೇವರು ಇರುವಷ್ಟು ಕಾಲ ಇದೆಲ್ಲ ಪ್ರಾಣದೇವರು ನೋಡ್ಬೋದು ಅಂದ್ರೆ ಯಾವ ಅನುಬಂಧವೂ ಇಲ್ಲ. ಆಮೇಲೆ ಸಂಬಂಧವೇ ಇಲ್ಲ ದೇಹಕ್ಕೂ ನಮಗೂ, ಅಲ್ಲಿ ತನಕ ಮಾತ್ರ ದೇಹಕ್ಕೆ ಸಂಬಂಧ. ಪ್ರಾಣದೇವರು ಹೊರಟ ಮೇಲೆ ಆ ದೇಹಕ್ಕೆ ಸಂಬಂಧ ಇಲ್ಲ. ಜೀವಕ್ಕೂ ದೇಹಕ್ಕೂ ಬಂಧುಗಳಿಗೆ ಸಂಬಂಧ ಇಲ್ಲ. ಅದು ಮತ್ತೆ ಬಂಧುಗಳಿಗೆ ಅನಪೇಕ್ಷಿತವಾದ ವಸ್ತು, ಅತ್ಯಂತ ಆತ್ಮೀಯ ಬಂಧುಗಳಿಗೆ ಕೂಡ ಅನಪೇಕ್ಷಿತವಾದ ವಸ್ತು, ಏನು ಬೇಗಲೆ ಇಟ್ಟುಕೊಂಡು ವ್ಯರ್ಥ. ಆದ್ದರಿಂದ ಸವಾ ಏಷ ಏವಂ ಪಶ್ಯನ್ ಏವಂ ಮನ್ವಾನ ಏವಂ ವಿಜಾನನ್ ಪ್ರತಿವಾದೀಭವತಿ. ಹೀಗೆ ಪ್ರಾಣನ ಮಹಿಮೆಯನ್ನ, ಪ್ರಾಣದೇವರ ಮಹಿಮೆಯನ್ನ ಯಾರು ತಿಳ್ಕೊಳ್ತಾನೆ? ಏವಂ ಪಶ್ಯನ್ ಇದನ್ನು ಅನುಭವದಿಂದ ಕಂಡು, ಏವಂ ಮನ್ವಾನ ಇದನ್ನು ಮನನ ಮಾಡಿ, ಏವಂ ವಿಜಾನನ್ ವಿಜ್ಞಾನದ ಬಲದಿಂದ ಇದನ್ನು ಸಾಕ್ಷಾತ್ಕರಿಸಿಕೊಂಡು ಪ್ರಾಣನ ಮಹಿಮೆಯನ್ನು ಸಾಕ್ಷಾತ್ಕರಿಸಿಕೊಂಡು ಯಾರಿದ್ದಾರೆ ಅವನೆಂಥವನು ಅಂದ್ರೆ ಅತಿವಾದಿ. ಅವನು ಅತಿವಾದಿ. ಅತಿವಾದಿ ಅಂದ್ರೆ ಎಲ್ಲ ಮಾತುಗಳಿಗಿಂತ ಮಿಗಿಲಾದ ಮಾತನ್ನು ಲೋಕಾತೀತವಾದ ಸರ್ವಾತೀತವಾಗಿರತಕ್ಕಂತಹ ಸಂಗತಿಯನ್ನು ಮಾತಾಡುವ ಈ ಮಾತೇ ಎಲ್ಲ ಮಾಡುವ ಅವನೆಲ್ಲ ಅತೀತವಾದ ಮಾತು. ಸಾಮಾನ್ಯ ಜನರಿಗೆ ಅತೀತವಾದ ಮಾತು, ಸಾಮಾನ್ಯ ಜನರಿಗೆ ಅರ್ಥವಾಗದ ಮಾತು, ಸಾಮಾನ್ಯ ಜನರಿಗೆ ಅರ್ಥವಾಗುವುದು ಈ ಲೌಕಿಕವಾದ ಮಾತು. ಇದರಿಂದ ಆಚೆಗೆ ಅವರಿಗೆ ಪಿತಾಂದ್ರೆ ತಂದೆ, ಮಾತಾಂದ್ರೆ ತಾಯಿ. ಈ ಅತಿವಾದಿಗೆ ಪಿತಾಂದ್ರೆ ತಂದೆ ಎಲ್ಲ, ಮಾತಾಂದ್ರೆ ತಾಯಿ ಎಲ್ಲ ನೋಡಿದ್ದು ಪ್ರಾಣದೇವರಾಗಿದೆ.